ಒಂದು ಗಾಲಿ ಸೋಣಿ ಸೋಣಿ ಅಖಿಯೋ ವಾಲಿ ದಿಲ್ ದೇ ಜಾಯ ದೇ ಜಾ ರೇ ಹಮಕೋ ತು ಗಾಲಿ ಹಮ ತೇರೇ ದೀವಾನೆ ಹೈ ಹಮ ಆಶಿಕ್ ಮಸ್ತಾನೆ ಹೈ ಹಮ ತೇರೇ ದೀವಾನೆ ಹೈ ಹಮ ಆಶಿಕ್ ಮಸ್ತಾನೆ ಜೋಕರ್ ಲೇ ಪೂರಾ ಪತನ್ ತೇರಾ ರಂಗ ದಿಯಾ ಮೈ ಸೂಲೀ ಪೇ ಚಡ್ ಜಾವಾ ತೂ ಬೋಲ್ ಅಭಿ ಮರ ಜಾವಾ ದಿಲ್ ಇಕ್ ದಿನ ಮಿಲ್ ಜಾನೆ ಹೈ ಹಮ್ ತೇರೇ ದೀವಾನೆ ಹೈ ಹಮ್ ಆಶಿಕ್ ಮಸ್ತಾನೆ ನಜದೀಕ ಬಡಿ ಹೈ ಆಲಗ ಜಾ ಗಲೆ ತು ಕಿಸಿ ಬಹಾನೆ ಸೇ ಬಹಾನೆ ಸೇ ಬಹಾನೆ ಸೇ ಬಡಿ ಮಸ್ತಿ ತುಜೆ ಚಡಿ ಹೈ ಹರ ಲಡ್ಕಿ ದೂರ ಖಡಿ ಹೈ ಮೈ ಆ ಗಯಿ ಫಿರ್ ಭಿ ತೇರೇ ಬುಲಾನೆ ಸೇ ಬುಲಾನೆ ಸೇ ಸೋಚ ಕರ್ ಥಾ ತುಜೆ ಆನಾ ಆ ಕರ್ ವಾಪಸ್ ನಾ ಜಾನಾ ಹಮ್ ತೇರೇ ದೀವಾನೆ ಹೈ ಹಮ್ ಆಶಿಕ್ ಮಸ್ತಾನೆ सब रंग बड़े सुहाने हैं हम तेरे दीवाने हैं हम आशिक मस्ताने